ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲಿ ನಾವು ಸಾರಜನಕ, ರಂಜಕ, ಪೊಟ್ಯಾಷ್ ನೋಡಿ, ಒಂದು ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಹೇಳ್ತೀನಿ. ತೆಂಗಿನ ಮರಕ್ಕೆ ಎಷ್ಟು ಪೊಟ್ಯಾಷ್ ಬೇಕಂತೇಳಿದರೆ ಒಂದು ಮರಕ್ಕೆ 2 ಕೆಜಿಯಷ್ಟು ಪೊಟ್ಯಾಷ್ ಗೊಬ್ಬರ ಬೇಕಾಗತ್ತೆ. 1200 ಗ್ರಾಮ್ ಅಂತೀವಿ, ಅಷ್ಟು ಪೊಟ್ಯಾಷ್ ನಾವು ಯಾವುದೇ ಸಾವಯವ ಮೂಲದಿಂದ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾವಯವ ಕೃಷಿ ಮಾಡಿ ತೊಂದರೆ ಇಲ್ಲ, ಆದರೆ ತೋಟಗಾರಿಕೆ ಬೆಳೆಗಳಲ್ಲಿ ಏನಾಗತ್ತೆ ಅಂತೇಳಿದರೆ ಅಡಿಕೆ, ತೆಂಗು, ಬಾಳೆ, ಕಾಫಿ, ರಬ್ಬರ್ ಎಲ್ಲದಕ್ಕೂ ಪೊಟ್ಯಾಷ್ ಅಂಶ ಹೆಚ್ಚಿಗೆ ಬೇಕು ತೋಟಗಾರಿಕೆ ಬೆಳೆಗಳಿಗೆ. ನೋಡಿ, ನಾನು ಈಗಾಗಲೇ ಹೇಳಿದೆ, ತೆಂಗಿಗೆ ಅಷ್ಟೊಂದು ಇದು ಬೇಕು, 2 ಕೆಜಿ ಪೊಟ್ಯಾಷ್ ಬೇಕು ಅಂತ. ಬಾಳೆಗೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ 225 ಗ್ರಾಮ್ ಒಂದು ಗಿಡಕ್ಕೆ ಬೇಕು ಪೊಟ್ಯಾಷ್. ಹಾಗೆ ನೀವು ಯಾವುದೇ ತಗೊಳ್ಳಿ, ಅಡಿಕೆ ತಗೊಳ್ಳಿ, 140 ಗ್ರಾಮ್ ಪೊಟ್ಯಾಷ್ ಒಂದು ಗಿಡಕ್ಕೆ ಬೇಕು. ಈ ಕಾರಣದಿಂದ ನಾವು ಆ ಬೆಳೆಗೆ ಎಷ್ಟು ಸಾರಜನಕ, ರಂಜಕ, ಪೊಟ್ಯಾಷ್ ಬೇಕು ಅದನ್ನು ಒದಗಿಸದೇ ಇದ್ದರೆ ಖಂಡಿತ ನಮಗೆ ಇಳುವರಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸರಿ, ಸಾವಯವ ಕೃಷಿಯಿಂದ ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೂ ಕೂಡ ಈ ಪ್ರಮಾಣ ಕಡಿಮೆ ಮಾಡ್ಬೋದು. ಸುಮಾರು 50% ನಾವು ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರಗಳನ್ನು ಕಡಿಮೆ ಮಾಡ್ಕೋಬೋದು. ಸಾವಯವ ಕೃಷಿ ಹತ್ರ ನಾವು ಹೆಚ್ಚಿನ ಒಂದು ಒಲುಮೆಯನ್ನು ತೋರಿಸ್ಕೊಳ್ಬೋದು ಮಿತ್ರರೇ. ಆ ಕಾರಣದಿಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಬರ್ತಕ್ಕಂಥದ್ದು ಎರಡನೇ ಒಂದು ಪೋಷಕಾಂಶದ ಕೊರತೆ. ಈಗಾಗಲೇ ಹೇಳಿದೆ, ಸುಣ್ಣ, ಸಲ್ಫರ್. ನೋಡಿ, ಸುಣ್ಣ ಹಾಕೋಕ್ಕಿಂತ ಒಳ್ಳೆಯದು ಡೋಲೋಮೈಟ್ ಸುಣ್ಣ ಅಂತ ಸಿಗುತ್ತೆ. ಅದರಲ್ಲಿ ಮೆಗ್ನೀಷಿಯಂ ಅಂಶ ಕೂಡ ಇರುತ್ತೆ. ಸುಣ್ಣದ ಬದಲಿಗೆ ಡೋಲೋಮೈಟ್ ಸುಣ್ಣ ಬಳಕೆ ಮಾಡಿ ಅದು ತುಂಬ ಉತ್ತಮವಾದಂಥ ಒಂದು ಪರಿಣಾಮ ಕೊಡ್ತಕ್ಕಂಥದ್ದು. ಹಾಗೆ ಸೂಕ್ಷ್ಮ ಪೋಷಕಾಂಶಗಳು ಅಂತೀವಿ, ಬೋರಾನ್ ಮತ್ತು ಜಿಂಕ್, ಈ ಭಾಗದಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಡ್ತಾ ಇದ್ದಾರೆ ಸಬ್ಸಿಡಿಯಲ್ಲಿ. ಅದು ಕೂಡ ಈ ಮಣ್ಣಲ್ಲಿ ಕಡಿಮೆ ಆಗಿರೋದ್ರಿಂದ ಬಳಕೆ ಮಾಡ್ಕೋಬೇಕು. ಆದರೆ ಸಾವಯವ ಅಂಶಗಳನ್ನು ನಾವು ಯಥೇಚ್ಛವಾಗಿ ಬಳಸ್ತಾ ಹೋದರೆ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ನಾವು ಹೆಚ್ಚಿನ ಒಂದು ತಲೆ ಕೆಡಿಸ್ಬೇಕು, ಇದು ಮಾಡ್ಕೋಬೇಕಾಗಿಲ್ಲ. ಮಿತ್ರರೇ, ನಾನು ಕೊನೆಯದಾಗಿ, ಸಮಯ ಕೂಡ ಈಗ ಆಗ್ತಾ ಬಂದಿದೆ, ಈ ಎಲ್ಲ ವೈಜ್ಞಾನಿಕ ಕೃಷಿಯ ಮುಂದುವರೆದ ಭಾಗ ಅಂತೇಳಿದರೆ ನಮಗೆ ಬರ್ತಕ್ಕಂಥದ್ದು ಕೀಟ ಮತ್ತು ರೋಗಗಳ ನಿರ್ವಹಣೆ. ಈ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆಯಲ್ಲೂ ಕೂಡ, ಕೀಟದ ನಿರ್ವಹಣೆಯಲ್ಲೂ ಕೂಡ ನಾವು ಯಾರೂ ಸಿಂಪರಣೆಯನ್ನು ಮೊದಲನೇದಾಗಿ ಹೇಳೋದಿಲ್ಲ. ಮೊದಲು ಏನಿತ್ತು, ಕ್ಯಾಚ್ ಆ್ಯಂಡ್ ಕಿಲ್, ಅಪ್ರೂಟ್ ಆ್ಯಂಡ್ ಬರ್ನ್. ಅಂದರೆ ಹುಳ ನೋಡಿದ್ರ ಕೂಡಲೇ ಮೊಟ್ಟೆ ಇರುತ್ತೆ, ಒಂದು ಎಲೆ ಮೇಲೆ ಇರುತ್ತೆ, ಅದನ್ನು ತೆಗೆದು ನಾಶ ಮಾಡಿ, ಅಥವಾ ಹುಳ ಎಲ್ಲ ಕಣ್ಣಿಗೆ ಓಡಾಡೋದು ಕಾಣುತ್ತೆ, ಅದನ್ನು ತೆಗೆದು ಸುಟ್ಟಾಕಿ, ಅದನ್ನೇ ಹೇಳ್ತಕ್ಕಂಥದ್ದು. ನಂತರ ಏನಿದ್ರೂ ನಮಗೆ ಕೊನೆಯದಾಗಿ ಬ್ರಹ್ಮಾಸ್ತ್ರ ಆಗಿ ನಾವು ಕೀಟನಾಶಕಗಳನ್ನು ಹೇಳ್ತಕ್ಕಂಥದ್ದು. ಮೋಹಕ ಬಲೆಗಳಿದೆ, ಬೇರೆ ಬೇರೆ ಜೀವಾಣುಗಳಿದೆ, ಇವುಗಳಿಂದ ಎಲ್ಲ ಕೀಟ ಮತ್ತು ರೋಗ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಕಂಡುಕೊಂಡಿರೋದ್ರಿಂದ ಇವತ್ತು ರಾಸಾಯನಿಕಗಳನ್ನು, ಕೀಟನಾಶಕಗಳನ್ನು ಕೊನೆಯದಾಗಿ ನಾವು ಬಳಕೆ ಮಾಡಿದೆ. ಇಲ್ಲ ಅಂತೇಳಿದರೆ ನಮಗೆ ನೀಮ್ ಆಯಿಲ್ ಇದೆ, ಯಾವುದು ನಿಮ್ಮ ಬೇವಿನ ಎಣ್ಣೆ ಇದೆ, ಹಲವಾರು ಕಾಸರ್ಕ ಸೊಪ್ಪಿದೆ, ಇದರಿಂದ ಬೇರು ಹುಳ ಕೂಡ ನಿಯಂತ್ರಣ ಆಗುತ್ತೆ, ಭತ್ತಕ್ಕೆ ಬರೋ ಒಂದು ಎಲೆ ಮುಡತಕ್ಕಂಥ ಹುಳ ಇದು ಕೂಡ ನಿಯಂತ್ರಣ ಆಗುತ್ತೆ. ಹಲವಾರು ಗಿಡ ಮೂಲಿಕೆಗಳಲ್ಲಿ ಕೂಡ ನಮಗೆ ಕೀಟ ಮತ್ತು ರೋಗ ನಾಶಕದ ಗುಣ ಇದೆ ಅಂತ ನಮಗೆ ಕಂಡುಬಂದಿದೆ. ಬಹುಶಃ ನಾವು ಇದನ್ನೆಲ್ಲ ಮರೆತು ಬಿಟ್ಟರೆ ಕೊನೆಯದಾಗಿ ನಾವು ರಾಸಾಯನಿಕಗಳನ್ನು ಬಳಕೆ ಮಾಡಲೇಬೇಕಾಗ್ತದೆ. ಯಾಕಂದರೆ ವಿಪರೀತ ಹಂತಕ್ಕೆ ಹೋದಾಗ ಅದು ಬೇಕಾಗತ್ತೆ, ಒಂದು ರೀತಿ ಕ್ಯಾನ್ಸರ್ ಹಂತಕ್ಕೆ ಹೋದಾಗ. ಆದ್ದರಿಂದ ದಯವಿಟ್ಟು ಮಿತ್ರರೇ, ಒಂದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವೈಜ್ಞಾನಿಕ ಕೃಷಿ ಅಂತ ಹೇಳಿದರೆ ತಪ್ಪು ಕಲ್ಪನೆ ತಮ್ಮಲ್ಲಿ ಏನಾದರೂ ಇದೆ, ದಯವಿಟ್ಟು ಆ ಒಂದು ತಪ್ಪು ಕಲ್ಪನೆಯಿಂದ ಹೊರಗೆ ಬನ್ನಿ. ವೈಜ್ಞಾನಿಕ ಕೃಷಿಯಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಇದೆ, ಸಾವಯವ ಕೃಷಿನೂ ಒಳಗೊಂಡಿದೆ, ನೈಸರ್ಗಿಕ ಕೃಷಿನೂ ಒಳಗೊಂಡಿದೆ. ಹಾಗೆ ಕೀಟನಾಶಕಗಳು ಏನು ನೈಸರ್ಗಿಕವಾಗಿ ದೊರೆತದೆ ಅದು ಕೂಡ ಈ ಒಂದು ವೈಜ್ಞಾನಿಕ ಕೃಷಿಯಲ್ಲಿ ಒಳಗೊಂಡಿದೆ. ಈ ವೈಜ್ಞಾನಿಕ ಕೃಷಿಯ ಒಂದೇ ಒಂದು ಉದ್ದೇಶ ಅಂತೇಳಿದರೆ ರೈತರಿಗೆ ಹೆಚ್ಚಿನ ಇಳುವರಿ ಬರಬೇಕು, ನಿರೀಕ್ಷಿತ ಇಳುವರಿ ಬರಬೇಕು. ರೈತ ಯಾವತ್ತೂ ಸೋಲಬಾರದು, ಕೃಷಿ ಅಂತಕ್ಕಂಥದ್ದು ಯಾವತ್ತೂ ಲಾಭದಾಯಕ ಆಗಿರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ 2 ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಇದುವರೆಗೆ ವೈಜ್ಞಾನಿಕ ಕೃಷಿಯ ಕುರಿತು ಬ್ರಹ್ಮಾವರ ಕೃಷಿ ಡಿಪ್ಲೊಮೋ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸುಧೀರ್ ಕಾಮತ್ ಅವರಿಂದ ಭಾಷಣ ಕೇಳಿದಿರಿ. ಇದು ಉಡುಪಿ ರೈತ ಸಮಾವೇಶದಲ್ಲಿ ಮಾಡಿದ ಭಾಷಣದ ಆಯ್ದ ಭಾಗ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ